ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಲಕ್ಕವನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎನ್ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ, ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ದೇವರಾಜ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ದೇವರಾಜ್ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಾವು ಈ ಕೃಷಿ ಬದುಕನ್ನ ಒಂದು 15-20 ವರ್ಷಗಳ ಕಾಲದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ಮೂಲತಃ ನಮ್ಮ ತಂದೆ ತಾಯಿ ಪಿತೃಾರ್ಜಿತವಾಗಿ ಜಮೀನು ಇರೋದ್ರಿಂದ ಯಾವಾಗಲೂ ಬರೀ ತ್ರೈಮಾಸಿಕ ಬೆಳೆಗಳಾದಂಥ ರಾಗಿ, ಜೋಳ ಮತ್ತು ಭತ್ತವನ್ನೇ ಬೆಳೀತಾ ಬಂದರು. ನನ್ನ ಪದವೀಧರನಾದ ಮೇಲೆ ನಾನು ಏನೋ ಒಂದು ಮಾಡಬೇಕು, ಇದರಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಉಟ್ಕೊಂಡು ಅಕ್ಕಪಕ್ಕ ನೋಡ್ಕೊಂಡು ನಾನು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಪದವೀಧರರಾಗಿ ಕೃಷಿ ಬದುಕಿಗೆ ಬಂದ್ರಿ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಧಾರಾಳವಾಗಿ ಸರ್. ಯಾಕಂದ್ರೆ ಇವತ್ತಿನ ದಿನ ಎಲ್ಲ ಪ್ರತಿಯೊಬ್ಬರೂ ಸ್ವಲ್ಪ SSLC PUC ಯಾವುದೋ ಒಂದು ಪದವಿ ಇನ್ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರೆಲ್ಲ ಯಾವುದೋ ಬೆಂಗಳೂರು ಅಂತ ಮಂಗಳೂರು ಅಂತ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತಾರೆ. ಆದ್ರೆ ನಾನು ಇದರಲ್ಲೇ ಇದು ಮಾಡ್ಕೊಂಡು ಪದವಿ ಆಗಿರ್ಬೋದು, ಡಬಲ್ ಡಿಗ್ರಿ ಆಗಿದೆ ಸರ್, ಆದ್ರೂ ನಾನು ಇದರಲ್ಲೇ ಏನೋ ಒಂದು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಛಲ ನನ್ನಲ್ಲಿದೆ, ಮಾಡ್ಲೇ ಮಾಡ್ತೀನಿ ಸರ್. ಹಾಗಾದ್ರೆ ನಿಮ್ ಜಮೀನು ಎಷ್ಟು ಎಕರೆ ಇದೆ? ಒಟ್ಟು 15 ಎಕರೆ ನಮ್ದು ಜಮೀನು ಬರುತ್ತೆ ಸರ್. ಅದರಲ್ಲಿ ಖುಷ್ಕಿ ಜಮೀನು ಇದೆ, ನೀರಾವರಿ ಅದರಲ್ಲಿನೂ ನಾನು ಮಾಡ್ತಾ ಹೋಗ್ತಿದ್ದೇನೆ. ಖುಷ್ಕಿ ಜಮೀನು ಎಷ್ಟು ಎಕರೆ ಇದೆ, ನೀರಾವರಿ ಜಮೀನು ಎಷ್ಟು ಎಕರೆ ಇದೆ? ಖುಷ್ಕಿ ಜಮೀನು ನಂದು 5 ಎಕರೆ ಇದೆ, ಒಂದು 10-12 ಎಕರೆ ನೀರಾವರಿ ಇದೆ. ಅದರಲ್ಲಿ 8 ಎಕರೆಗೆ ನಾನು ಈಗ ಆಲ್ರೆಡಿ ಇದೆ ಸರ್, ಬಾಳೆ ಹಾಕಿದ್ದೀನಿ, ಅದರಲ್ಲಿ ಅಡಿಕೆ ಇದೆ, ತೆಂಗು ಇದೆ ಸರ್. ಈ ಖುಷ್ಕಿ ಜಮೀನು ಅಂದ್ರೆ ಮಳೆಯಾಶ್ರಿತ ಜಮೀನಲ್ಲಿ ಏನೇನು ಬೆಳೀತೀರ? ಮಳೆಯಾಶ್ರಿತ ಜಮೀನಿನಲ್ಲಿ, ಖುಷ್ಕಿ ಜಮೀನಿನಲ್ಲಿ ನಾನು ನವಣೆ ಬೆಳೀತಿದ್ದೇನೆ. ಅದು ಮಳೆ ಬಂತು ಅಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಅದರಲ್ಲಿ ಸ್ವಲ್ಪ ನಷ್ಟ ಆಗ್ತಿದೆ. ಆದ್ರೆ ನಷ್ಟ ಆಗ್ತಿದೆ ಅಂತೇಳಿ ಅಲ್ಲಿಗೆ ಕೈ ಬಿಡಂಗಿಲ್ಲ ಸರ್. ಯಾವುದೇ ಕಾರಣಕ್ಕೂ ಛಲ ಇರಬೇಕು ಸರ್ ಮನುಷ್ಯನಲ್ಲಿ. ನನ್ನಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಛಲ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ತೀನಿ ಸರ್. ಅಂದ್ರೆ ಈ ಖುಷ್ಕಿ ಜಮೀನಲ್ಲಿ ನವಣೆ ಒಂದಿನ ಬೆಳೆ ಏನಾದ್ರೂ ಬೆಳೆ ಪರಿವರ್ತನೆ ಮಾಡ್ತಾರೆ, ಪ್ರತಿ ವರ್ಷ ಒಂದೊಂದರ ಬೆಳೆಗಳಾಗ್ತಾರೆ ಹಂಗೆ ಸರ್? ಜಮೀನಲ್ಲಿ ಆಗಿದ್ದಾಗಲೇ ಬದಲಾವಣೆ ಆಗಬೇಕು, ಬರೀ ನಾವು ಒಂದೇ ಥರದ್ದು ಯಾವತ್ತೂ ಮಾಡೋಕೆ ಹೋಗ್ಬಾರ್ದು ಸರ್. ನವಣೆ ಹಾಕ್ತೀವಿ, ಜೋಳ ಹಾಕ್ತೀನಿ, ಅದರಲ್ಲಿ ಹಲಸಂದೆ ಬರುತ್ತೆ ಸರ್, ದ್ವಿದಳ ಧಾನ್ಯ ಏನು ಬರುತ್ತೆ ಅದನ್ನೆಲ್ಲ ಬೆಳೀತಾ ಹೋಗ್ತೀನಿ ಸರ್. ಅಂದರೆ ಚೆನ್ನಾಗಿ ಮಳೆ ಬಂದರೆ ಚೆನ್ನಾಗಿ ಇಳುವರಿ ಬರುತ್ತೆ? ಯಾವುದೇ ಕಾರಣಕ್ಕೆ ಅನುಮಾನನೇ ಇಲ್ಲ ಸರ್, ಅದರಲ್ಲಿ ಎರಡು ಮಾತೇ ಇಲ್ಲ. ನಾವು ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅದು ಇದು ಅಂತ ಯಾವುದೇ ಕಾರಣಕ್ಕೆ ತಲೆ ಕೆಡಿಸ್ಕೋಬಾರ್ದು. ಮಾಡಬೇಕು ಅನ್ನೋ ಒಂದು ಇದಿರಬೇಕು, ಮಾಡೇ ಮಾಡ್ತೀವಿ ಸರ್. ಈ ಕಳೆದ ವರ್ಷ ಈ ಖುಷ್ಕಿ ಜಮೀನಲ್ಲಿ ಏನು ಬೆಳೆ ಇಟ್ಟಿದ್ರೆ ಯಾವ ರೀತಿ ಇಳುವರಿ ಬಂತು? ಸರ್, ಅದರ ಕಳೆದ ವರ್ಷದಲ್ಲಿ ನಾನು ಜೋಳ ಹಾಕಿದ್ದೆ, ನವಣೆ ಹಾಕಿದ್ದೆ, ಸಜ್ಜೆ ಹಾಕಿದ್ದೆ, ದ್ವಿದಳ ಧಾನ್ಯಗಳಾದಂತಹ ಹೆಸರು, ಉದ್ದು ಇವೆಲ್ಲ ಹಾಕಿದ್ದೆ ಸರ್. ಅದರಲ್ಲಿ ಪರವಾಗಿಲ್ಲ ಸರ್, ಯಾವುದೇ ಒಂದು ತೊಂದರೆ ಇಲ್ಲ ಸರ್. ಯಾಕಪ್ಪ ಅಂದರೆ ಈ ನೈಟ್ರೋಜನ್ ತುಂಬ ಪರಿವರ್ತನೆ ಆಗಿದೆ ಸರ್ ಉರುಳಿ ಹಾಕೋದ್ರಿಂದ, ಹಾಗಾಗಿ ಎಲ್ಲ ತುಂಬ ನನಗೆ ಸಂತೋಷ ಆಗಿದೆ ಸರ್. ಇದರಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡ್ತೀನಿ ಅನ್ನೋ ಛಲ ನನ್ನಲ್ಲಿದೆ. ಈಗ ನೀರಾವರಿಯಲ್ಲಿ ಅಡಿಕೆ, ಬಾಳೆ ಮತ್ತೆ ತೆಂಗು ಹಾಕಿದೀವಿ ಅಂತಂದ್ರೆ ಅಡಿಕೆ ಎಷ್ಟೆಕರಲ್ಲಿ ನಾಟಿ ಮಾಡಿದ್ರು ಸರ್? ಅಡಿಕೆ 8-9 ಎಕರೆಯಲ್ಲಿ ನಾಟಿ ಆಗಿದೆ ಸರ್. ಇನ್ನು ಕೆಲವು ವರ್ಷಗಳ ನಂತರ ಅದು ಫಸಲು ಬರೋ ಒಂದು ಸಾಧ್ಯತೆ ಇದೆ ಸರ್. ಯಾವುದೇ ಕಾರಣಕ್ಕೆ ನಾನು ಇದುವರೆಗೂ ಯಾವುದೇ ರಾಸಾಯನಿಕ ಗೊಬ್ಬರವನ್ನ ಸಿಂಪಡಿಸಿಲ್ಲ, ರಾಸಾಯನಿಕ ಔಷಧಿಗಳನ್ನಾದರೂ ನಾನು ಏನೂ ಮಾಡಿಲ್ಲ. ಒಂದು ಅಂತರದಿಂದ ಅಡಿಕೆಯಿಂದ ಅಡಿಕೆಗೆ 7 ಅಡಿ ಮತ್ತೆ 8 ಅಡಿಗಳು ದಾಯ ಮಾಡಿ ನಾನು ಇಟ್ಟಿದ್ದೀನಿ. ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? ಅಡಿಕೆ ನಾಟಿ ಮಾಡಿ ಇದು 4 ವರ್ಷ ಮುಗೀತು, 5ನೇ ವರ್ಷ ಕಮೆನ್ಸ್ ಆಗಿದೆ ಸರ್. ಯಾವುದೇ ಕೆಲವರು ಹೇಳ್ತಾರೆ ನುಸಿ ರೋಗ ಅದು ಇದು ಅಂತ, ಯಾವುದೇ ಕಾರಣಕ್ಕೆ ಯಾವುದು ರೋಗ ಇರೋದಿಲ್ಲ, ಅದನ್ನ ನೋಡ್ಕೊಳ್ಳೋ ಒಂದು ರೀತಿ. ನಾವು ಯಾಕಪ್ಪ ಅಂದ್ರೆ ಮಕ್ಕಳನ್ನಾಯ್ತು, ನಾವು ಬೆಳೆಸೋ ರೀತಿ ಸರ್, ನಾವು ಬಯಸ್ದಂಗೆ ಇರಲ್ಲ, ನಾವು ಬೆಳೆಸ್ದಂಗೆ ಸರ್. ಇದನ್ನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋ ಛಲ ನನ್ನಲ್ಲಿದೆ ಸರ್. ಅಡಿಕೆ ಸಸಿ ಎಲ್ಲಿಂದ ತಾಮಂದ್ರೆ ಸರ್? ಭೀಮ್ ಸಮುದ್ರ ಅಂತ ಅಡಿಕೆ ಸೋಸಿ ತಂದಿಲ್ಲ, ನಾನು ಗೋಟ್ ತಂದಿದ್ದೆ. ಗೋಟ್ ತಂದ್ಬಿಟ್ಟು ಅದನ್ನ ಒಂದು ಕಪ್ಪು ಮಣ್ಣಿನಲ್ಲಿ ಒಂದು ಪ್ಯಾಕೆಟ್, 2 ಕೆಜಿ ಪ್ಯಾಕೆಟ್ ಬರುತ್ತೆ ಸರ್, ಅದರಲ್ಲಿ ಹಾಕಬೇಕು. 6 ತಿಂಗಳು ನಾನು ಚೆನ್ನಾಗಿ ನೋಡಿಕೊಂಡೆ. ಅದಾದಮೇಲೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ನಾನು 1 ವರ್ಷದ ನಂತರ ಅಡಿಕೆಯನ್ನು ಸಸಿಯನ್ನು ನಾಟಿ ಮಾಡಿದೆ. ಈಗ 7-8 ಅಡಿ ಅಂತರ ಕೊಟ್ಟಿದ್ದೆ ಅಂತಂದ್ರೆ ಕೆಲವರೆಲ್ಲ 6-7 ಅಡಿ ಈ ಥರ ಎಲ್ಲ ಕಡಿಮೆ ಅಂತರ ಕೊಡ್ತಾರೆ. ನೀವು ಒಂದು ಸ್ವಲ್ಪ ಅಂತರ 7-8 ಅಡಿ ಕೊಟ್ಟಿದ್ರೆ, ಇನ್ನು ಕೆಲವರು 7-8 ಕೂಡ ಕೊಡ್ತಾರೆ. ಈ ಥರ ಅಂತರ ಹೆಚ್ಚು ಕೊಟ್ಟಷ್ಟು ಏನು ಅನುಕೂಲ ಅಂತೀರ ಸರ್? ಅನುಕೂಲ ಇದರಲ್ಲಿ ಏನಪ್ಪ ಅಂತಂದ್ರೆ ನಂದು ಇದೆ. ಯಾವತ್ತೂ ಮನುಷ್ಯನಾದವನು ಸುಮ್ಮನೆ ನಂದು ಅಗಲವಾಗಿ ಮಾಡೋದಕ್ಕಿಂತ ಆಳವಾಗಿ ಮಾಡಬೇಕು ಅಂತ, ಸುಮ್ಮನೆ ಜಾಸ್ತಿ ಇದೆ ನಂದು, ಅಷ್ಟು ಮರ ಇದೆ, ಇಷ್ಟು ಮರ ಇದೆ ಅನ್ನೋದಕ್ಕಿಂತ ನೋಡಿ, ಬೇರು 1-1 ಯಾವುದೇ ಕಾರಣಕ್ಕೆ ಅಟ್ಯಾಚ್ ಆಗಬಾರ್ದು. ಈ ತೆಂಗಿನ ಮರ ಆಗಿರ್ಬೋದು, ಗರಿಯಿಂದ ಗರಿ ಯಾವತ್ತೂ ಟಚ್ ಆಗಬಾರ್ದು ಸರ್, ಹಂಗೆ ಇರಬೇಕು. ಹಾಗಾಗಿ ನಾನು ಇದನ್ನೇ 7-8 ಅಡಿನೇ ದಾಯ ಮಾಡಿಕೊಂಡೇ ಮಾಡಿದ್ದೀನಿ. ಪ್ರಾರಂಭದಲ್ಲಿ ಅಡಿಕೆ ಸಸಿ ನಾಟಿ ಮಾಡ್ಬೇಕಾದ್ರೆ ಗುಂಡಿ ತೆಗೆದ್ಮೇಲೆ ಕೆಲವರೆಲ್ಲ ಕೊಟ್ಟಿಗೆ ಗೊಬ್ಬರ, ಬೇವಿನ ಸೊಪ್ಪು, ಬೇವಿನ ಹಿಂಡಿ ಈ ಥರ ಎಲ್ಲ ಕೊಡ್ತಾರೆ. ನೀವೇನಾದರೂ ಈ ಥರ ಕ್ರಮಗಳನ್ನು ಅನುಸರಿಸಿ ನಾಟಿ ಮಾಡಿದ್ರೆ ಹೆಂಗೆ ಸರ್? ನಾನು ವಂಗೆ ಸೊಪ್ಪು, ಬೇವಿನ ಸೊಪ್ಪು ಒಂದಡಿ ಹಾಗಲ್ಲ ಒಂದಡಿ ಹಾಳ ಗುಂಡಿಯನ್ನು ತೆಗೆದು ಅದರಲ್ಲಿ ತುಂಬಿದೆ. ಕೆಲವರು ಹೇಳ್ತಾರೆ ಯಾವತ್ತೂ ಬಾಳೆ ಬಗದಿಡು, ತೆಂಗು ತೇಲಿಡು ಅಂತಾರೆ, ಅಡಿಕೆ ಹಗಿದಿಡಬೇಕಂತೆ. ನಾವು ಇದೇ ಒಂದಡಿ ಆಗಲ್ಲ ಒಂದಡಿ ಆಯಾಳತೆಯಲ್ಲಿ ನಾನು ಇದನ್ನ ನಡೆಸಿದ್ದೀನಿ ಸರ್. ನೀರ್ ನಿರ್ವಹಣೆ ಎಲ್ಲ ಏನು ಆ ನೀರು ಕೊಡ್ತಾರೆ, ಡ್ರಿಪ್ ಮಾಡ್ಕೊಂಡಿದ್ರೆ ಸರ್? ಹನಿ ನೀರಾವರಿ ಪದ್ಧತಿಯಲ್ಲಿ ನಾನು ಇದನ್ನ ಅಳವಡಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಈಗ ನಿಮ್ಗೆಲ್ಲರಿಗೂ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ರಿಗೂ ಗೊತ್ತು ಸರ್ ರೈತರ ಸಮಸ್ಯೆ ಏನು ಅಂತ. ಹಾಗಾಗಿ ನಾನೇನ್ ಮಾಡ್ತೀನಿ, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ. ಎಲ್ಲ ಹುಲ್ಲು ಎಲ್ಲ ತುಂಬಾ ಕಳೆ ಆಗುತ್ತೆ, ಈಗಿನ ಲೇಬರ್ ಇದರಲ್ಲಿ ತುಂಬಾ ಕಷ್ಟ ಆಗ್ತಿದೆ ಸರ್. ಹಾಗಾಗಿ ನಾನು ಹನಿ ನೀರಾವರಿ ಪದ್ಧತಿಯೆಲ್ಲ ಇದನ್ನೆಲ್ಲ ಮಾಡ್ತಾ ಹೋಗ್ತಿದ್ದೇನೆ. ಇದಕ್ಕೆಲ್ಲ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ, ವರ್ಷಕ್ಕೊಂದ್ಸರಿ ಎರಡ್ ಸರಿ ಎಲ್ಲ ರೈತರು ಕೊಡ್ತಾರೆ, ಮೇಲ್ ಗೊಬ್ಬರ ಎಲ್ಲ ಯಾವ ರೀತಿ ಕೊಡ್ತಾರೆ? ನಮ್ಮ ರೈತ ಬಾಂಧವರಲ್ಲಿ ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೆ 3-4 ವರ್ಷಗಳ ನಂತರ ನೀವು ಏನಾದರೂ ಬೇಕಾದ್ರೆ ಕೊಡಿ, ಅಲ್ಲೇವರೆಗೂ ಯಾವುದೇ ಕಾರಣಕ್ಕೆ ನೀವು ರಾಸಾಯನಿಕ ಗೊಬ್ಬರವನ್ನಾಯ್ತು ಇನ್ನೊಂದು ಮತ್ತೊಂದು ಯಾರ ಮಾತು ಕೇಳಕ್ ಹೋಗ್ಬೇಡಿ, ದಯಮಾಡಿ ಯಾವುದು ಕೊಟ್ಟಿಗೆ ಗೊಬ್ಬರ, ಸಾವಯವ ಕೃಷಿಯಲ್ಲೇ ಇದನ್ನ ಮಾಡಬೇಕು ಅಂತ ಇಷ್ಟಪಡ್ತೇನೆ ಸರ್. ಯಾಕಪ್ಪ ಅಂದ್ರೆ ಇದು ಮುಂದೆ ನಾವೇನೋ ಕೊಟ್ಬಿಡುದು, ನಂದು ಮರ ಐತೆ ಹಾಗಿದೆ ಹೀಗಿದೆ ಅಂತ, ಅದು ಕಿರುಗಣ್ಣು ಅಂತ ಬೆಳಬೇಕು ಸರ್. ಅದು ಯಾವತ್ತು 1 ಅಡಿ 1/2 ಅಡಿ ಹಿಂಗೆ ಬೆಳಕ್ ಹೋಗ್ಬೇಕು, ಕಿರುಗಣ್ಣು ಬೆಳಬೇಕು. ಯಾವತ್ತು ಕೆಲವರು ಹೇಳ್ತಾರೆ ತುಂಬಾ ನೆರಳಲ್ಲಿ ಬೆಳೆದು, ಯಾವುದೇ ಕಾರಣಕ್ಕೆ ನೆರಳಲ್ಲಿ ಇರಬೇಕು, ಅದರಲ್ಲಿ ಇರಬೇಕು ಅಂತ ಏನಿಲ್ಲ ಸರ್. ನೀವು ಮಕ್ಕಳು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಹಾ ಹೂ ಅಂತ ತೋರಿಸ್ತಾರೆ, ಬಟ್ ನಮಗೆ ಮಾತಾಡ್ಸೋದು ಏನಪ್ಪ ಅಂದ್ರೆ ಗಿಡ ಮರಗಳು ಏನ್ ಹೇಳ್ತವೆ ಅಂದ್ರೆ ಆ ಕಲರ್ ತೋರಿಸುತ್ತೆ ಸರ್, ಆ ಒಂದು ಬಣ್ಣ ಬದಲಾಗುತ್ತೆ, ಅದರಲ್ಲೇ ನಾವು ತಿಳ್ಕೊಬೇಕು ಏನು ಅಂತ. ಅದು ತುಂಬಾ ಚೆನ್ನಾಗಿ ನನಗೆ ಅದರಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ, ನನ್ನನ್ನು ನಾನು ಅದರಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಇದೆಲ್ಲ ಸ್ವಲ್ಪ ನನಗೆ ಚೆನ್ನಾಗಿ ಪರಿಚಿತವಾಗಿದೆ ಸರ್. ಅಂದ್ರೆ ಒಂದು 3 ವರ್ಷದವರೆಗೂ ರಾಸಾಯನಿಕ ಗೊಬ್ಬರ ಕೊಡಬಾರ್ದು, ನಾವು ಏನಿದ್ರು ಈ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಈ ತರದ ಗೊಬ್ಬರಗಳೇ ಕೊಟ್ಟರೆ ಅನುಕೂಲ ಅಂತೀರಾ ಸರ್? 100% ಇದು ತುಂಬಾ ಅನುಕೂಲ ಸರ್ ಮುಂದೆ. ಯಾಕಪ್ಪ ಅಂದ್ರೆ ಮುಂದೆ ದೀರ್ಘಾವಧಿ ಬೆಳೆ ಆಗಿರುತ್ತೆ ಸರ್. ಇದು ಇವತ್ತು ಹಾಕಿದ್ವಿ ಟೊಮಾಟೋ ಈರುಳ್ಳಿ ಇವೆಲ್ಲ 3-6 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ, ಆದ್ರೆ ಇದು ಆ ತರ ಅಲ್ಲ. ಹಾಗಾಗಿರೋದ್ರೆ ದೀರ್ಘಾವಕಾಲ ನಾವು ದೀರ್ಘ ಸುಖಿಗಳಾಗಬೇಕು ಹೊರತು ಅಲ್ಪ ಸುಖಿಗಳಾಗಬಾರದು ಸರ್. ಮತ್ತೆ ಬೆಳೆ ಬರಲಿಕ್ಕೆ ಎಷ್ಟು ವರ್ಷ ಅವಧಿ ಬೇಕಾಗತ್ತೆ ಅಡಿಕೆ ಸರ್? 5-6 ವರ್ಷ. ಇದು ಯಾವ್ದ್ರ ಮೇಲೆ ಅಲ್ಲಿನ ಹವಾಗುಣದ ಮೇಲೆ ಹೊಂದ್ಕೊಂಡು ಹೋಗ್ತದೆ. ಯಾವುದೇ ಕಾರಣಕ್ಕೆ 5-6 ವರ್ಷದೊಳಗೆ ಯಾವುದು ಅನುಮಾನ ಇಲ್ಲದೆ ಬೆಳೆ ಬರುತ್ತೆ ಸರ್. ಇದು ಈಗ 5-6 ವರ್ಷ ಬೇಕು. ಈಗ ಇದ್ರಲ್ಲಿ ಒಳಗಡೆ ಓಕುವರಿ ಹೋಗೋ ಸಾಧ್ಯತೆ ಇರುತ್ತೆ, ವರ್ಷಕ್ಕೊಂದು 5 ಗಿಡ 10 ಗಿಡ ಎಲ್ಲ ಈ ತರ ಓಕುವರಿ ಹೋದಾಗ ಮತ್ತೆ ನೀವು ಅದನ್ನ ನಾಟಿ ಮಾಡ್ಕೊಂತಾರೆ ಹೆಂಗೆ ಸರ್? ನಾಟಿ ಮಾಡ್ಲೇಬೇಕಾಗುತ್ತೆ ಸರ್. ಅದನ್ನ ಕೆಲವರು ಹೇಳ್ತಾರೆ ಅದು ಇದು ಬೇರೆ ಫಸಲು ಇಡು, ಯಾವುದೇ ಕಾರಣಕ್ಕೆ ಬೇರೆದ ಏನೊಂದು ಇಡಬೇಡಿ. ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಗಿಡ ಹೋಯ್ತಾ ನಾವೇನ್ ಬೆಳಿತೀವೋ ಅದನ್ನೇ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ, ಬಿಟ್ರೆ ಇನ್ನೊಂದು ಇಡ್ತಾರೆ. ಕೆಲವರು ಹೋಗ್ತಾರೆ ಅಲ್ಲಿ ತೆಂಗಿನ ಗಿಡ ಇಡ್ತಾರೆ, ಇನ್ನೊಬ್ರು ಇನ್ನೊಂದು ಮಾವಿನ ಗಿಡ ಅಂತಾರೆ, ಅದನ್ನ ಯಾವುದೇ ಕಾರಣಕ್ಕೆ ಇದು ಮಾಡಬೇಡಿ ಸರ್. 3-4 ವರ್ಷದವರೆಗೂ ಇದರಲ್ಲಿ ಸಾಕಷ್ಟು ಅಂತರ ಬೆಳೆಗಳು ಬೆಳಕಬಹುದು ಅಂತ ಸಾಕಷ್ಟು ರೈತರು ಹೇಳ್ತಿರ್ತಾರೆ, ನೀವು ಮಧ್ಯದಲ್ಲಿ ಅಂತರ ಬೆಳೆಗಳು ಏನೇನು ಬೆಳೀತಾರೆ ಸರ್? ಮಧ್ಯದಲ್ಲಿ ಅಂದ್ರೆ ತೊಗಸೆ ಸೊಪ್ಪು ಅಂತ ಬರುತ್ತೆ ಸರ್. ನೀವು ಅದನ್ನ ನಮ್ಮ ರೈತ ಬಂದರು ಅದನ್ನ ಉಪಯೋಗಿಸೋದ್ರಿಂದ ಮೇಕೆ ಕುರಿ ಗೊಬ್ಬರ ಅದಕ್ಕೂ ತಗೊಂಡೋಗೋರು ಇದಾರೆ. ಹಾಗಾಗಿ ಹಲಸಂದೆ ಮಾಡಬಹುದು ನಾವು, ಹೆಸರು ಮಾಡಬಹುದು, ಹೆಸರು ಉದ್ದು ಇವನ್ನೆಲ್ಲ ಬೆಳ್ಕೋಬಹುದು. ನೈಟ್ರೋಜನ್ ಅದರಲ್ಲಿ ಚೆನ್ನಾಗಿ ಉತ್ಪತ್ತಿ ಆಗೋದ್ರಿಂದ ನಮ್ಮ ಅಡಿಕೆ ಗಿಡಗಳಿಗೆ ತುಂಬಾ ಲಾಭದಾಯಕವಾಗ್ತದೆ ಸರ್. ಈಗ ನೀವು ಅದರೊಳಗಡೆ 2-3 ವರ್ಷದವರೆಗೆ ಅಂತರ ಬೆಳೆಗಳೇನನ್ನು ಬೆಳೀತಾ ಇದ್ರಿ ಸರ್? ಅದರಲ್ಲಿ ನಾವು ಬಾಳೆ ಆಗ್ತಾ ಇದ್ವಿ, ಆ ಪಪ್ಪಾಯ ಆಗ್ತಾ ಇದ್ದೀನಿ, ತುಂಬಾ ಲಾಭದಾಯಕವಾಗಿದೆ. ಕೆಲವರು ಹೇಳ್ತಾರೆ ರೋಗ ಬರುತ್ತೆ ಅದು ಇದು ಏನೊಂದು ಬರಲ್ಲ ಸರ್, ನಾವು ನೋಡ್ಕೊಳ್ಳೋದ್ರ ಮೇಲೆ. ಯಾವತ್ತು ನಾವು ಬಯಸ್ದಂಗಲ್ಲ ಬೆಳೆಸ್ದಂಗೆ ಅಂತ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ನಮ್ಮ ರೈತ ಬಾಂಧವರಿಗೆ. 4-5 ವರ್ಷ ಆಗಿದೆ ಅಂದ್ರೆ ಇನ್ನು ಬೆಳೆ ಬರ್ತಾ ಇಲ್ಲ ನಿಮಗೆ ಅಡಿಕೆ ಸರ್? ಮುಂದಿನ ವರ್ಷದಿಂದ ಅದು ಸ್ಟಾರ್ಟ್ ಆಗ್ತದೆ ಸರ್, ಇನ್ನು ಬಂದಿಲ್ಲ, ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗ್ತಿದೆ. ಕಾಂಡ ಪ್ರತಿಯೊಂದು ಎಲೆನು ನಾನು ಪ್ರತಿನಿತ್ಯ, ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದೇನೆ, ಪ್ರವೃತ್ತಿಯಲ್ಲಿ ಒಬ್ಬ ರೈತನಾಗಿದ್ದೇನೆ, ರೈತಾಪಿ ಕುಟುಂಬದಿಂದ ಬಂದಿರೋನಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಅನುಮಾನನೇ ಇಲ್ಲ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನೇ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಒಂದು ಇದು ನನ್ನ ಹತ್ತಿರ ಇದೆ ಸರ್. ಈಗ ಅಂತರ ಬೆಳೆಯಾಗಿ ಬಾಳೆ ಬೆಳೀತಾ ಇದ್ದಾರೆ. ಬಾಳೆ ಬೆಳೀತಾ ಇದ್ದೀವಿ ಸರ್, ಅದನ್ನು ಅದು ತುಂಬಾ ಚೆನ್ನಾಗಿದೆ. ಅದಕ್ಕೂ ಅಷ್ಟೇ ನಾನು ಹೇಳೋದು, ನಮ್ಮ ರೈತ ಬಾಂಧವ್ರಿಗೆ ಹೇಳೋದಿಷ್ಟೇ, ಅದನ್ನು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು. ಮುಂಚೆ ನಾನು ಹೇಳಿದೆ ನಿಮಗೆ ಬಾಳೆ ಬಗದಿಡು ತೆಂಗು ತೇಲಿಡು ಅಂತ, ತುಂಬಾ ಚೆನ್ನಾಗಿರುತ್ತೆ ಸರ್. ನನಗೆ ಎಲ್ಲ ಏಲಕ್ಕಿ ಬಾಳೆಯನ್ನು ಅದರಲ್ಲಿ ಬೆಳೀತಾ ಹೋಗ್ತಿದ್ದೀನಿ ಸರ್. ಅದು ನಾರಾಗಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಸರ್. ಅಂತರ ಬೆಳೆಯಾಗಿ ಬಾಳೆ ಬೆಳೀತಾ ಇದ್ರ, ಅದು ಕಂದೆಲ್ಲ ಎಲ್ಲಿಂದ ತಗೊಂಬಂದ್ರೆ ಸರ್? ಕಂದು ಇಲ್ಲಿ ತವಂದಿ ಅಂತ ಬರುತ್ತೆ ಸರ್, ನಾನು ತವಂದಿಯಿಂದ ತಗೊಂಬಂದಿದ್ದೀನಿ, ತುಂಬಾ ಚೆನ್ನಾಗಿದೆ. ಅದನ್ನ ನೋಡ್ಕೊಳ್ಬೇಕು, ಆರೋಗ್ಯವಾದಂತಹ ಕಂದುಗಳನ್ನ ನಾವು ಉಪಯೋಗಿಸಿದ್ದೀನಿ ಸರ್. ನನ್ನ ಸ್ನೇಹಿತರ ಒಂದು ಮಾರ್ಗದರ್ಶನದಲ್ಲಿ ನಾನು ಅದನ್ನ ಬೆಳೆದಿದ್ದೀನಿ ಸರ್. ಬಾಳೆ ಯಾವ ತಳಿ ಬೆಳೀತಿದ್ರೆ? ಕೆಲವರು ಏಲಕ್ಕಿ ಬಾಳೆ, ರೋಬೋಸ್ಟು, ಜೀನೈನು, ಎಲ್ಲ ಬೇರೆ ಬೇರೆ ತರದ ಬೆಳೆಗಳು ಬೆಳೀತಾರೆ, ನೀವ್ ಯಾವ್ದು ಬೆಳೀತಾರೆ? ಪಚ್ಚಬಾಳೆ ಇದೆ, ರಸಬಾಳೆ ಇದೆ, ನಾನ್ ಬೆಳೀತಿರೋದು ಪುಟ್ಬಾಳೆ ಅಂತ, ಪುಟ್ಬಾಳೆನೆ ಹಾಕಿದ್ದೇನೆ ಸರ್. ಯಾಕೆ ಈ ತರ ಪುಟ್ಬಾಳೆ ಬೆಳಿಬೇಕಂತ ಆಸಕ್ತಿ ಬಂತು ಸರ್? ಪುಟ್ಬಾಳೆ ಯಾವುದೇ ಕಾರಣಕ್ಕೆ ಮಾರ್ಕೆಟಿಂಗ್ ಮಣ್ಣಿನಲ್ಲಿ ತೊಂದರೆ ಇಲ್ಲ ಸರ್. ಕಡಿಮೆ ಆಯ್ತಂದ್ರೆ ಅದು ಬರೋದು 3 kg 5 kg ಬಂದ್ರೂ ನಮಗೆ ಇಷ್ಟು ಕನಿಷ್ಠವಾದ ಬೆಲೆನಾದರೂ ಸಿಗುತ್ತೆ. ಇದು ರಸಬಾಳೆ ಹಾಕೋದ್ರಿಂದ, ಪಚ್ಚಬಾಳೆ ಹಾಕೋದ್ರಿಂದ, ಜೀನೈನು ಇವನ್ನೆಲ್ಲ ಹಾಕೋದ್ರಿಂದ ಅದು ರಾಸಾಯನಿಕವಾಗೇ ಜಾಸ್ತಿ ಆಗುತ್ತೆ ಬಿಟ್ಟರೆ ಅದರಿಂದ ಏನಂತ ಇದು ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಉದ್ದೇಶ ನಾನು ಕಂಡುಕೊಂಡಿದ್ದೀನಿ ಸರ್. ಅದರಲ್ಲಿ ಅಂದರೆ ಈ ಏಲಕ್ಕಿ ಬಾಳೆಗೆ ಯಾವ ರೀತಿ ಮಾರ್ಕೆಟ್ ಸಮಸ್ಯೆ ಇಲ್ಲ, ಮತ್ತು ಪ್ರತಿ ಟೈಮಲ್ಲೂ ಒಂದು ಒಳ್ಳೆ ಬೆಲೆ ಇದ್ದೇ ಇರುತ್ತೆ ಅಂತೀರ? ತುಂಬಾ ಸರ್, ಅದರಲ್ಲಿ ಎರಡು ಮಾತೇ ಇಲ್ಲ ಸರ್, ತುಂಬ ಒಳ್ಳೆ ಬೆಲೆ ಇರುತ್ತೆ. ಆಮೇಲೆ ಮನುಷ್ಯನು ಅದನ್ನ ತಿಂದ್ಮೇಲೆ ಅವನಲ್ಲಿ ಆಗೋ ಒಂದು ಜೀರ್ಣಕ್ರಿಯೆ ಇದೆಯಲ್ಲ ಸರ್, ಅದು ತುಂಬಾ ಅನುಕೂಲ ಆಗುತ್ತೆ. ಅದನ್ನ ಕಂಡು ನಾನು ಇದನ್ನ ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ಸು ನನ್ನಲ್ಲಿ ಬಂತು ಸರ್. ಈಗ ಅಡಿಕೆ ನಾಟಿ ಮಾಡಿದ ಪ್ರಾರಂಭ ದೋಷದಿಂದನೇ ಬಾಳೆ ನಾಟಿ ಮಾಡಿದ, ಈಗ ಅಲ್ಲಿ ಎಷ್ಟನೇ ಬೆಳೆ ತಾಣ್ತಾ ಇದ್ರ ಸರ್? ಇದು 2nd ಬೆಳೆ ಸರ್, 2nd ಸರಿ ನಾನು 2nd ಬಾಳೆ. ಅದು ನೋಡಿ ಸರ್, ಒಂದು ಬಾಳೆಗೆ ಒಂದೇ ಗೊನೆ, ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಬಾಳೆಗೆ ಒಂದೇ ಗೊನೆ. ಬಟ್ ಅದನ್ನ ತಗೋಬೇಕಾದ್ರೆ ನಾನು 9-10 ತಿಂಗಳೊಳಗೆ ಬರುತ್ತೆ, ವರ್ಷದ ಬಾಳೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಯಾವುದೇ ರಾಸಾಯನಿಕನ ಯಾವ್ದನ್ನು ಸಿಂಪಡಿಸಿಲ್ಲ, ಏನು ಮಾಡಿಲ್ಲ ಸರ್. ಈಗ ಬಾಳೆ ಕೆಲವರೆಲ್ಲ 10-12 ತಿಂಗಳು ಬೇಕು ಬೆಳೆ ಬರ್ಲಿಕ್ಕೆ ಅಂತಾರೆ, ನೀವು 9-10 ತಿಂಗಳಲ್ಲೇ ಬೆಳೆ ತಗೊಂತೀವಿ ಅಂತ ಹೇಳ್ತಾ ಇದ್ರ, ಯಾವ ರೀತಿ ನಿರ್ವಹಣೆ ಮಾಡ್ತೀರ ಸರ್? ಅದನ್ನು ಹನಿ ನೀರಾವರಿ ಪದ್ಧತಿಯಲ್ಲೇ ಅದನ್ನು ಬೆಳೀತಿದ್ದೇನೆ. ನನಗೆ 2 ಕಡೆ, ಆ ಕಡೆ ಬಾಳೆನೂ ಬರುತ್ತೆ, ಈ ಕಡೆ ನನಗೆ ಅದರ ಒಂದು ಲಾಭಾಂಶವನ್ನು ನೋಡಿಕೊಂಡು ಅಡಿಕೆಗೆ ಬಂಡವಾಳ ಹಾಕಬೇಕಾಗುತ್ತೆ ಸರ್. ನಾನು ಅದಕ್ಕಾಗಿನೇ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹನಿ ನೀರಾವರಿ ಪದ್ಧತಿಯಲ್ಲೇ ಅದನ್ನು ಬೆಳೀತಾ ಇದ್ದೇನೆ ಸರ್. ಈಗ ಬಾಳೆಗೂ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಅದಕ್ಕೆಲ್ಲ ಪೋಷಕಾಂಶಗಳು ಕೊಡಬೇಕಾಗತ್ತೆ, ಗೊಬ್ಬರ ಕೊಡಬೇಕಾಗತ್ತೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ ಸರ್? ನಾನು ಅದನ್ನ 6 ತಿಂಗಳವರೆಗೆ ಯಾವುದೇ ಕಾರಣಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನ ಆಯಿತು ಇನ್ನೊಂದು ಮತ್ತೊಂದು ಯಾವುದೂ ಕೊಟ್ಟಿಲ್ಲ. ಅದು ಇನ್ನು ಹೂವು ಒಡೆಯುತ್ತೆ ಅನ್ನೋ ಟೈಮಲ್ಲಿ ಮಾತ್ರ ಅದರಲ್ಲಿ ನಾನು ಕೆಲವು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಿದ್ದೇನೆ. ಅದು ಏನಕ್ಕಪ್ಪ ಅಂದ್ರೆ ಆ ಹೂವು ಮುಂದೆ ಬೇಗನೆ ಸ್ವಲ್ಪ ಮೂವ್ ಆಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೊಟ್ಟಿದ್ದೇನೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅದು ಇಳುವರಿ ಬಂದಿದೆ. ಮೊದಲನೇ ಬೆಳೆ ಎಲ್ಲ ಯಾವ ರೀತಿ ಇಳುವರಿ ಬಂತು ಸರ್? ಮೊದಲ ಬಾಳೆ ಬಂದ್ಬಿಟ್ಟು ನನಗೆ ಒಂದು ಬಾಳೆಗೊನೆ ಕಡಿಮೆ ಅಂದ್ರೆ 15-18 kg ವರೆಗೂ ಬಂದಿದೆ. ತುಂಬಾ ಚೆನ್ನಾಗಿ ಲಾಭದಾಯಕವಾಗಿದೆ. ಕಡಿಮೆ ಅಂತ ಅಂದ್ರೆ 35-40 ರೂಪಾಯಿ ವರೆಗೂ ನಾನು ಅದನ್ನ ಮಾರ್ಕೆಟಿಂಗ್ ಮಾಡಿದ್ದೇನೆ. ಅಲ್ಲೇ ಬರ್ತಾರೆ ಸರ್, ಜಮೀನಲ್ಲೇ ಬರ್ತಾರೆ, ಅಲ್ಲೇ ಅಮೌಂಟ್ ಅಲ್ಲೇ ಕೊಡ್ತಾರೆ, ಅಲ್ಲೇ ತೂಕ ಮಾಡ್ತಾರೆ, ಯಾವುದೇ ಮೋಸ ಇಲ್ಲ, ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್. ಪುಟ್ಬಾಳೆ 1 kg ತೂಕ ಬರುತ್ತಾ ಸರ್? ಅನುಮಾನನೇ ಇಲ್ಲ ಸರ್. ಕೆಲವು ಹೇಳ್ತಾರೆ 8-9-10 kg ಒಳಗೆ ಬರುತ್ತೆ ಅಂತಾರೆ. ನನ್ನ ಜಮೀನಿನಲ್ಲಿ 18 kg ವರೆಗೂ ನಾನು ಪುಟ್ಬಾಳೆಯನ್ನು ಬೆಳೆದಿದ್ದೇನೆ. ಬೇಕಾದ್ರೆ ತೋರಿಸ್ತೇನೆ ಸರ್ ಅದನ್ನ ಹೆಂಗೆ ಮಾಡಬೇಕು ಅಂತ ನಮ್ಮ ರೈತ ಬಾಂಧವರಿಗೆ. ರೈತ ಬಾಂಧವರು ದಯಮಾಡಿ ಹೇಳ್ತೀನಿ, ರೈತ ಬಾಂಧವರು ಯಾವುದೇ ಕಾರಣಕ್ಕೆ ತಮ್ಮ ಮಕ್ಕಳನ್ನ ಆ ಕಡೆ SSLC ಫೇಲ್ ಆದ, ಪಾಸ್ ಆದ, ಇದೆಲ್ಲ ಬೇಡ, ಜೀವನ ಮಾಡೋಕ್ಕೆ ಇದೊಂದೇ ಅಂತ ಏನಿಲ್ಲ, ನಾನಾ ಥರ ಮಾರ್ಗಗಳಿದ್ದಾವೆ, ಜಮೀನಿಗೆ ಬರ್ರಿ. ಯಾಕಪ್ಪ ಅಂದರೆ ಕೃಷಿ ತನ್ನ ಕರೆಯುತ್ತೆ ಬಿಟ್ಟರೆ ಎಲ್ಲೋ ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀವಿ, ಕಂಪ್ನಿ ಈ ಕಂಪ್ನಿ ಎಲ್ಲ ಜಂಪ್ ಆಗ್ತಾ ಇರ್ತೀವಿ, ಆದರೆ ಕೃಷಿ ಆಗಲ್ಲ. ನೀನೇನೇ ಮಾಡು ನಾನು ಇದ್ದೇನೆ ಅಂತ ಹೇಳುತ್ತೆ ಸರ್. ಅದು ಈ ಏಲಕ್ಕಿ ಬಾಳೆ ಯಾವ ಸಮಯದಲ್ಲಿ ಬಂದರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತೀರ? August-September ಏನು ಮಾಡ್ತೀನಿ, ಈಟ ಒಂದು ಟೈಮ್ ನೋಡ್ಕೊಂಡು ಗೊಬ್ಬರ ಹಾಕಬೇಕಾಗುತ್ತೆ ಸರ್. ಅದರಲ್ಲಿ ಕರೆಕ್ಟ್ ಬಂತು ಅಂದರೆ February-March ಚೆನ್ನಾಗಿ ಬಂದ್ಬಿಡುತ್ತೆ ಸರ್. ದಸರಾ ದೀಪಾವಳಿ ಸಮಯದಲ್ಲಿ ಕಟಾವಾದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತೀರ ಸರ್? ಅದ್ರಾಗ ದಸರಾದಲ್ಲಿ ಅಂತೂ ಬಂದೇ ಬರುತ್ತೆ ಸರ್. ಅದನ್ನ ಹಾಕೋ ಒಂದು ಇದು ಗೊತ್ತಿರಬೇಕು ಅಷ್ಟೇ, ನಾನು ಮಾಡ್ತೇನೆ ನಾನು ಹೋಗ್ತೇನೆ ಅನ್ನೋದು ಬೇಡ. ಈಗ ಒಂದೊಂದು ಸಂದರ್ಭ ನೋಡ್ಕೊಂಡು ಹಾಕೋದ್ರಿಂದ ಈಗ ಹಾಕಿದೀವಿ ಅಂದ್ರೆ 8-10 ತಿಂಗಳು ಯಾರು ಇದಕ್ಕೆ ಬರ್ತದೆ ಅನ್ನೋದೊಂದು ಯುಗಾದಿ ಹಬ್ಬ ಆಗಿರ್ಬೋದು, ನಮ್ಮ ಸಾಂಪ್ರದಾಯಿಕ ಹಬ್ಬಗಳ ಮಧ್ಯಂತರದಲ್ಲಿ ಬಂದ್ರೆ ಇದು ಒಳ್ಳೆ ಲಾಭದಾಯಕವಾಗಿರುತ್ತೆ ಸರ್. ಅಂದ್ರೆ ನಾವು ನಾಟಿ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಬೇಕು, ಈ ದಸರಾ ದೀಪಾವಳಿ ಯುಗಾದಿ ಈ ಟೈಮಿಗೆ ಬರಂಗೆ ಬೆಳೆ ನಾಟಿ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಅಂತೀರ? ಹೌದು, ಆದಷ್ಟು ನಾನು ರೈತ ಬಾಂಧವರಿಗೆ ಹೇಳೋದಿಷ್ಟೇ, June-July ಹಾಕ್ಬೇಕು ಅಂತ ಹೇಳ್ತೀನಿ ಸರ್. ಯಾಕಪ್ಪ ಅಂದ್ರೆ ಇದು ಒಂದು ಮಳೆಗಾಲ ಆಗಿರೋದ್ರಿಂದ ಸುಳಿಗೆ ನೀರು ಬಿಡಬೇಕು ಸರ್. ಯಾವುದೇ ಒಂದು ಫಸಲು ಚೆನ್ನಾಗಿ ಬರಬೇಕು ಅಂದ್ರೆ ನಾನು ಎಷ್ಟೋ ಗೊಬ್ಬರ ಹಾಕ್ತೀನಿ, ಎಷ್ಟೋ ಮೆಡಿಸಿನ್ ಬಿಡ್ತೀನಿ ಅನ್ನೋದಕ್ಕಿಂತ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಸುಳಿಗೆ ನೀರು ಬಿದ್ದವಷ್ಟು ಅದರಲ್ಲಿರೋ ಕ್ರಿಮಿಕೀಟಗಳು ನಾಶವಾಗಿ ಅದು ಬೆಳೆಯೋಕೆ ಅನುಕೂಲ ಆಗುತ್ತೆ ಬಿಟ್ಟರೆ ಇನ್ನು ನಾನು ಅದು ಇದು ಅಂತ ಹಾಕೋದು ಚೆನ್ನಾಗಿರೋದಿಲ್ಲ ಸರ್. ಅಂದರೆ ಈ ಬಾಳೆಗೆ ಮಾರ್ಕೆಟ್ ಸಮಸ್ಯೆ ಇಲ್ಲ, ಒಳ್ಳೆ ಬೆಲೆ ಸಿಗ್ತಾ ಇದೆ. ನೀವೆಲ್ಲ ಏನು ಬೆಲೆಗೆ ಮಾರಾಟ ಮಾಡಿದ್ರಿ ಸರ್? ನಾನು 1 kg 35 ರೂಪಾಯಿ ವರೆಗೂ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ನನ್ನ ಜಮೀನಿನಲ್ಲಿ 1800 ಗಿಡಗಳಿದ್ದಾವೆ, ಅದರಲ್ಲಿ ಕೆಲವು ಚಿಕ್ಕವು ಎಲ್ಲ ಈಗ ಒಂದೇ 5 ಬೆಳ್ಳು ಒಂದೇ ಸಮಯ ಇರೋಲ್ಲ ಸರ್, ಕೆಲವು ಹಾಗೆ ಹೀಗೆ ಇರುತ್ತೆ. ಆದರೆ ಮೆಜಾರಿಟಿ ನನ್ನ ಜಮೀನಿನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬಾಳೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗೋಂಥ ರೀತಿಯಲ್ಲಿ ಬೆಳೆದಿದೆ ಸರ್. ಈ ಬಾಳೆಗೆಲ್ಲ ಎಷ್ಟು ಖರ್ಚು ಮಾಡಿದ್ರಿ, ನಿಮ್ಮ ಖರ್ಚೆಲ್ಲ ತೆಗೆದು ಎಷ್ಟು ಆದಾಯ ಬಂತು ಸರ್? ಒಂದು ಕಂದಿಗೆ ನಾನು ಲೆಕ್ಕ ಹಾಕಿದ ಪ್ರಕಾರ ಯಾವುದೇ ಒಂದು ಒಂದು ಕಲ್ಲು ಬಿಸಾಡಿದ್ರು ಲೆಕ್ಕ ಮಾಡಿ ಬಿಸಾಡಬೇಕು ಅಂತಾರೆ ಸರ್, ಯಾವುದೇ ಒಂದು ಬಿಸಾಡಬೇಕಾದ್ರು. ಹಾಗೆ ಒಂದು ಕಂದಿಗೆ ನನಗೆ ಎಲ್ಲ ಸೇರಿ ತಂದಿದ್ದು ಲೇಬರ್ ಚಾರ್ಜು ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ ಸೇರಿ 20 ರೂಪಾಯಿ, ಅರ್ಧಕ್ಕರ್ಧ ಸರ್, 50-50. ಅದು ನಾನು 20 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಅಂದರೆ 100% 40-45 ರೂಪಾಯಿ ಅದ್ರಾಗ ಅನುಮಾನನಿಲ್ಲ, ಆ ಥರ ತಗೊಂಡಿದ್ದೇನೆ ಸರ್. ನಾನು ಇವತ್ತು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದೀನಿ, ನನಗೆಲ್ಲ ಮನಸ್ಸಲ್ಲಿ ತುಂಬ ಖುಷಿ ಇದೆ ಸರ್, ಕೃಷಿಯಲ್ಲಿ ಖುಷಿ ಇದೆ ಸರ್. ಈಗ ಅಡಿಕೆ ಬಾಳೆಲ್ಲ ಯಶಸ್ವಿಯಾಗಿ ಚೆನ್ನಾಗಿ ಬೆಳೀತಾ ಇದ್ರ, ಇತ್ತೀಚೆಗೆ ಈ ಅಡಿಕೆ ಬೆಳೆಯರ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಡಿಕೆ ಬೆಳೆಯ ಪ್ರದೇಶ ಜಾಸ್ತಿ ಆಗ್ತಾ ಇದೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ ಸರ್? ತಮಗೆ ಗೊತ್ತಿರೋದ್ರಂಗೆ ಇತ್ತೀಚೆಗೆ ನಡೆದ ಒಂದು ಕರೋನಾ ಇದರಲ್ಲಿ ಎಲ್ಲೋ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿದ್ದಂಥವ್ರು ಬೇಡಪ್ಪ ಆದ್ರೂ ಸಹವಾಸ ಅಂತ ಬಂದರು. ಹಾಗೆ ನೋಡಿ ಸರ್, ಇದು ಆಗೋದು ಯಾವುದೇ ಕಾರಣಕ್ಕೆ ಮಾರ್ಕೆಟಿಂಗಲ್ಲಿ ತೊಂದರೆ ಆಗೋದಿಲ್ಲ, ಯಾಕಂದ್ರೆ ಜನಸಂಖ್ಯೆ ಹಾಗೆ ಹೆಚ್ಚುತ್ತಿದೆ ಸರ್. ಒಂದಕ್ಕೆ ಹೋಗ್ತಾ ಇಲ್ಲ, ಇದು ಮೆಟ್ಟಿದೆ, ಪ್ರತಿಯೊಂದಕ್ಕೂ ಅಳವಡಿಸ್ಕೊಳ್ತಿದ್ದಾರೆ. ಜನಸಂಖ್ಯೆ ಹೆಚ್ಚಾದಷ್ಟು ಅದರ ಪ್ರಾಡಕ್ಟ್ನ ಹಾಗೆ ಬರ್ತಿದೆ ಸರ್, ಯಾವುದೇ ಅನುಮಾನ ಇಲ್ಲ ಸರ್ ಇದರಲ್ಲಿ. ಈ ಅಡಿಕೆ ಬಾಳೆ ಜೊತೆಗೆ ತೆಂಗು ಬೆಳೀತಾ ಇದೆ ಅಂತಂದ್ರೆ, ಆ ತೆಂಗಿನ ಗಿಡ ಎಷ್ಟಿದಾವೆ ಸರ್? 300 ತೆಂಗಿನ ಗಿಡ ಇದೆ, ತಾತರ ಕಾಲದಲ್ಲಿ ಬೆಳೆದಿದ್ದಂತದ್ದು. ಅದು ನೋಡಿ ಸರ್, ಈಗ ವೃಕ್ಷಗಳು ಹೇಗಪ್ಪ ಅಂತಂದ್ರೆ, ಆ ಪ್ರತಿಯೊಂದು ಒಂದು ವೃಕ್ಷ ನಿನ್ನ ತಲೆ ಮೇಲೆ, ನನಗೆ 6-7 ವರ್ಷಗಳ ಕಾಲ ನಿನ್ನ ತಲೆ ಮೇಲೆ ನೀರೊತ್ತು, ನನಗೆ ನನ್ನ ಬುಡುಕಾಕು, ನಿನ್ನ ಜೀವನ ಪೂರ್ತಿ ನಾನು ಸಾಕ್ತೀನಿ ಅಂತ ಹೇಳುತ್ತೆ ಸರ್. ಒಂದು ಗಿಡಕ್ಕೆ ಕಡಿಮೆ ಅಂದರೆ 300-400 ತೆಂಗಿನಕಾಯಿ ಬರುತ್ತೆ, ಅದು 5-10 ರೂಪಾಯಿ ಹೋದ್ರೂ ಲಾಭನೇ ಸರ್. ಅದ್ರ ಪೀಸೆಯಿಂದ ಹಿಡಿದು ಮೊಟ್ಟೆಯಿಂದ ಹಿಡಿದು ಪ್ರತಿಯೊಂದು ಕೆಳಗಡೆ ಬಿತ್ತು ಅದಕ್ಕೆ ಆಲ್ರೆಡಿ ಮಾರ್ಕೆಟಿಂಗ್ ಇರುತ್ತೆ. ಮೊಟ್ಟೆ ನಾವು ಒಂದು ಮೊಟ್ಟೆ 1-1.5 ರೂಪಾಯಿ ಕೊಡ್ತೀವಿ, ಅಲ್ಲಿ ಬಂದು ಕೊಬ್ಬರಿ ಮಾಡ್ಕೊಳ್ತೀವಿ, ನಮ್ಗೆ ಏನು ಬೇಕೋ ಅದೊಂದು ತುಂಬ ಅನುಕೂಲ ಸರ್. ಅದು ಈ ತೆಂಗಿನ ಗಿಡ ಚೆನ್ನಾಗಿ ಇಳುವರಿ ಬರಬೇಕು, ಚೆನ್ನಾಗಿ ಕಾಯಿ ಬರಬೇಕಂದ್ರೆ ಅದನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾಯಿರಿ ಸರ್? ಅದನ್ನು ನಿರ್ವಹಣೆ ಮಾಡೋದ್ರಿಂದ 6-7 ವರ್ಷಗಳ ಕಾಲ ನಿರ್ವಹಣೆ ಮಾಡಲೇಬೇಕು. ಆ ನಿರ್ವಹಣೆ ಮಾಡಬೇಕು ಅಂದ್ರೆ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದೇನೆ, ಆ ಒಂದು ನನಗೆ ಏನು ಸಂಬಳ ಅಂತ ಬರುತ್ತೆ ಅದನ್ನು ಪ್ರತಿಯೊಂದು ನನಗೆ ಕಡಿಮೆ ಆದರೂ ಪರವಾಗಿಲ್ಲ, ನನ್ನ ಹೊಟ್ಟೆ ಕಡಿಮೆ ಆದರೂ ಪರವಾಗಿಲ್ಲ, ನನ್ನ ಗಿಡ ಮರಗಳು ಚೆನ್ನಾಗಿರಬೇಕು, ನನ್ನ ಪರಿಸರ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಿರ್ವಹಣೆ ಮಾಡ್ತಿದ್ದೇನೆ ಸರ್. ನೀರಾವರಿ ತುಂಬ ಚೆನ್ನಾಗಿ ಇರುತ್ತೆ ಸರ್, ಯಾವುದೇ ಕಾರಣಕ್ಕೆ ಮುಂದೆ ತೊಂದರೆ ಆಗಲ್ಲ ಅನ್ನೋ ಒಂದು ಇದು ನನ್ನಲ್ಲಿ ಇದೆ ಸರ್. ಈ ತೆಂಗಿಗೂ ವರ್ಷಕ್ಕೊಮ್ಮೆ ಏನಾದರೂ ಒಂದ್ ಸರಿ ಅಥವಾ 2 ಸರಿ ಏನಾದರೂ ಗೊಬ್ಬರ ಮೇಲ್ಗೊಬ್ಬರ ಎಲ್ಲ ಕೂಡ ಸಾಧ್ಯ? ಮೇಲ್ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತಿದ್ದೇವೆ ಸರ್. ನಾನು ಇದುವರೆಗೂ ಹೆಚ್ಚು ಕಡಿಮೆ ನಮ್ಮ ತಾತರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಯಾವುದೇ ಕಾರಣಕ್ಕೆ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಿಲ್ಲ, ನನಗೆ ಕೂಡ ಒಂದು ಇದು ಇಲ್ಲ. ಯಾಕಪ್ಪ ಅಂದ್ರೆ ಇದರಲ್ಲೇ ಚೆನ್ನಾಗಿದೆ, ಯಾಕಂದ್ರೆ ನಮಗೆ ಇಲ್ಲೇ ಹೊಟ್ಟೆ ತುಂಬುತ್ತೆ ಅಂದ್ರೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಸರ್. ಕೊಟ್ಟಿಗೆ ಗೊಬ್ಬರ ಒಂದು 3-4 ಎಮ್ಮೆಗಳಿದಾವೆ, ಹಸುಗಳಿದೆ, ಈ ಒಂದು ಗೊಬ್ಬರನ ಆ ಗಂಜಲ ಬರುತ್ತಲ್ಲ ಸರ್, ಆ ಗಂಜಲ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ರೈತ ಬಾಂಧವರೇ. ಆ ಗಂಜು ಅಂತ ಇದೆಯಲ್ಲ, ಅದರಲ್ಲಿ ನಾನಾ ತರ ಇರುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಪ್ರತಿ ಗಿಡದಕ್ಕೆ ನೀವು ಆಳ ಗುಂಡಿ ತೆಗೆದು ಹಾಕ್ಬೇಕು ಅಂತಿಲ್ಲ, ಸುತ್ತ ಹಾಕಿದ್ರೆ ಸಾಕು, ಅದು ತನ್ನಲ್ಲಿ ಹಿಡ್ಕೊಳ್ಳುತ್ತೆ ಸರ್. ಹಾಗಾಗಿ ತುಂಬಾ ಚೆನ್ನಾಗಿದೆ, ಎಲ್ಲ ಗ್ರೀನಿಶ್ ಆಗಿದೆ ಸರ್, ತುಂಬಾ ಚೆನ್ನಾಗಿದ್ದಾವೆ. ನಾವು ಸಾಕಷ್ಟು ಜನ ರೈತನ ಮಾತಾಡಿಸ್ತಾ ಇರ್ತೀವಿ ಸರ್, ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ನಾವು ಇಳುವರಿ ಪಡೀಲಿಕ್ಕೆ ಸಾಧ್ಯ, ಒಳ್ಳೆ ಬೆಳೆ ತಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ನೀವು ಬಹಳ ವರ್ಷಗಳಿಂದ ಈ ಸಾವಯವ ಕೃಷಿನೇ ಅಳವಡಿಸ್ಕೊಂಡಿದ್ರ, ಯಾಕೆ ಈ ರಾಸಾಯನಿಕ ಕೃಷಿ ಕಡೆಗೆ ಒಲವು ಬರಲಿಲ್ಲ, ಮತ್ತೆ ಯಾಕೆ ಸಾವಯವ ಕೃಷಿನೇ ಅಳವಡಿಸಬೇಕು ಅಂತ ಆಸಕ್ತಿ ಬಂತು? ಸರ್, ತಮಗೆಲ್ಲ ಗೊತ್ತಿರೋದ್ರಂಗೆ ಈಗ ಏನ್ ಹೇಳ್ತಾರೆ, ಫಿಲ್ಟರ್ ನೀರು ಅಂತಾರೆ ಸರ್. ನಾವೆಲ್ಲ ಓದ್ಕೊಂಡಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಎಮ್ಮೆ ಕಾಯ್ತಾ ಇದ್ವಿ, ಹಸುಗಳನ್ನ ಕಾಯ್ತಾ ಇದ್ವಿ, ಅಲ್ಲೆಲ್ಲ ನೀರ್ ಕುಡಿತಾ ಇದ್ವಿ, ಏನು ಆಗ್ತಾ ಇರ್ಲಿಲ್ಲ. ಈಗೆಲ್ಲ ಕಲುಷಿತವಾಗಿದೆ, ಎಲ್ಲ ಕಲುಷಿತವಾಗಿದೆ ನೋಡಿ. ನಮ್ಮ ಒಂದು ಫಲವತ್ತತೆಯಾದ ಒಂದು ಭೂಮಿಯನ್ನ ರಾಸಾಯನಿಕ ಗೊಬ್ಬರದಿಂದ ಉಪಯೋಗಿಸ್ಕೊಂಡು ನಾವು ಕಲುಷಿತ ಮಾಡ್ತಾ ಇದ್ವಿ ನಮ್ಮ ಭೂಮಿನ. ಆ ಕಲುಷಿತ ಮಾಡೋದ್ರಿಂದ ತುಂಬಾನೇ ಮುಂದೆ ನಾವು ಆಗಿಂದ ಅವಾಗ ನೋಡ್ಕೋಬಾರ್ದು ಸರ್. ಈಗ ಒಂದು ಉದಾಹರಣೆ ಹೇಳಕ್ ಇಷ್ಟ ಪಡ್ತೀನಿ ಸರ್. ಅದು 1,000 ರೂಪೀಸ್ ಒಂದತ್ರ ಇಟ್ಟು ಒಂದು 2 ಬಾಳೆಹಣ್ಣು ಇಟ್ಟರೆ ಮಂಗನ ಕರೆದು ಕೇಳಿದ್ರೆ ಯಾವ್ದು ತಗೊಳುತ್ತೆ ಅಂದರೆ, ಮಂಗ ತಗೊಳ್ಳೋದು ಬಾಳೆಹಣ್ಣು ಬಿಟ್ಟರೆ 1,000 ರೂಪಾಯಿ ಅಲ್ಲ. ಯಾಕಪ್ಪ ಅಂದರೆ ಅದು ಗೊತ್ತಿಲ್ಲ, ಮುಂದೆ ಆಗೋಗೋದು ಗೊತ್ತಿಲ್ಲ, ಆ ಒಂದು 1,000 ರೂಪಾಯಿಗೆ ಎಷ್ಟು ಬಾಳೆಹಣ್ಣು ಬರ್ತವೆ ಅಂತ ಗೊತ್ತಿಲ್ಲ. ಅದು ತಿನ್ನೋದು ಅವತ್ತಿಂದ ಅವತ್ತು ಮಾತ್ರ ನೋಡ್ಕೊ. ಈ ತ್ರೈಮಾಸಿಕ ಬೆಳೆಗಳಾದರೂ ಇಷ್ಟೇ ಸರ್, ಯಾವುದೇ ಕಾರಣಕ್ಕೆ ದೀರ್ಘ ಸುಖಿ ಆಗಬೇಕು, ನಾವು ಅಲ್ಪ ಸುಖಿಗಳಾಗಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್. ಅಂದ್ರೆ ನಾವು ಈ ಸಾವಯವ ಕೃಷಿನ ಅಳವಡಿಸ್ಕೊಂಡಾಗ ನಮ್ಮ ಭೂಮಿಯ ಒಂದು ಆರೋಗ್ಯನೂ ಕಾಪಾಡಬಹುದು, ಭೂಮಿಯ ಫಲವತ್ತತೆ ಹೆಚ್ಚು ಮಾಡಬಹುದು, ಮತ್ತೆ ಮುಂದೆ ನಮ್ಮ ಪೀಳಿಗೆಗೂ ಕೂಡ ನಾವೊಂದು ಜೀವಂತ ಭೂಮಿಯನ್ನ ಬಳುವಳಿಯಾಗಿ ಕೊಟ್ಟು ಹೋಗ್ಬೋದು ಅಂತೀರ? ಹೌದು ಸರ್, ಯಾವುದೇ ಅದರಲ್ಲಿ ಅನುಮಾನನೇ ಇಲ್ಲ. ಯಾವುದೇ ಕಾರಣಕ್ಕೆ ರಾಸಾಯನಿಕ ಗೊಬ್ಬರವನ್ನ ಯಾರಾದ್ರೂ ನಮ್ಮ ರೈತ ಬಾಂಧವರು ಉಪಯೋಗಿಸ್ತಾ ಇದ್ರೆ ದಯಮಾಡಿ ಕಡಿಮೆ ಮಾಡ್ಕೊಳ್ಳಿ. ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಭೂಮಿಯನ್ನ ನಾವೇನೆ ಒಂದು ಕಲುಷಿತ ಮಾಡಿದ್ರೆ ನಮ್ದು ಅವತ್ತಿಂದ ಅವತ್ತು ನೋಡ್ಕೋಬಾರ್ದು. ಮುಂದಿನ ಪೀಳಿಗೆ ಇದೆ, ಮುಂದಿನ ಜನಸಂಖ್ಯೆ ಇದೆ, ಮುಂದೆ ದೇಶದ ಆಗುಹೋಗುಗಳ ಬಗ್ಗೆ ಕೃಷಿ ಸಮಗ್ರದ ಕೃಷಿ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಸಾವಯವ ಕೃಷಿಯನ್ನೇ ಉಪಯೋಗಿಸ್ಕೊಂಡು ತಮ್ಮ ಬಾಳು ಸುಂದರವಾಗಿರಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸರ್. ಯಾವತ್ತೂ ಈ ರಾಸಾಯನಿಕ ಗೊಬ್ಬರನ ಬಳಸಬೇಕು, ಈ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಬೇಕು ಅಂತ ಬರಲಿಲ್ಲ ಮನಸ್ಸಿಗೆ? ಸರ್, ನನಗೆ ಬಂದೇ ಇಲ್ಲ ಸರ್. ಕೆಲವರು ಹೇಳ್ತಾರೆ ನಮ್ಮ ಅಪ್ಪಾಜಿ ಅವ್ರು ಆಗ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಅಂತ ಹೇಳೋದಕ್ಕೆ, ಅದು ಹೂ ಬರೋ ಟೈಮಲ್ಲಿ ಮಾತ್ರ ಬಾಳೆಗೆ ಔಷಧಿ ಕೊಟ್ಟೆ, ಅದೇನೋ ಚುಕ್ಕಿ ರೋಗ ಬರುತ್ತೆ ಅದು ಇದು ಅಂತ ಹೇಳಿದಕ್ಕೆ ಕೊಟ್ಟೆ. ಆದರೂ ಅದು ಎಷ್ಟು ಮಟ್ಟಿಗೆ ನನಗೆ ಉಪಯೋಗ ಬಂತು ಅಂತ ನನ್ನ ಮನಸ್ಸಿಗೆ ಏನೋ ಅಷ್ಟು ಇದು ಆಗ್ಲಿಲ್ಲ ಅದು. ಹಾಗಾಗಿ ನಾನು ಅದನ್ನ ಇಷ್ಟ ಪಡಲ್ಲ ಸರ್. ರಾಸಾಯನಿಕ ಗೊಬ್ಬರಗಳನ್ನಾಯ್ತು, ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡೋದಾಯ್ತು, ಯಾವುದೇ ಕಾರಣಕ್ಕೆ ಅದನ್ನು ಉಪಯೋಗಿಸಿಲ್ಲ ಸರ್. ಯಾವುದೇ ಬೆಳೆ ನಾವೀಗ ಬೆಳಿಬೇಕಂದ್ರೂ ಕೀಟ ರೋಗಗಳು ಬಾಧೆ ಕಂಡು ಬಂದೇ ಬರುತ್ತೆ. ಅಂತ ಸಮಯದಲ್ಲಿ ರಾಸಾಯನಿಕ ಸಿಂಪಡಣೆ ಮಾಡಲೇಬೇಕಾಗುತ್ತೆ, ಕೆಲವು ರೈತರು ಮಾಡ್ತಾರೆ. ಈ ಸಾವಯವದಲ್ಲಿನೂ ಯಾವ್ದಾದ್ರು ಈ ಬೇವಿನ ಎಣ್ಣೆ ಈ ತರ ಸಿಂಪಡಣೆ ಮಾಡಿ ಕಂಟ್ರೋಲ್ ಮಾಡ್ತಾರೆ, ನೀವು ಯಾವ ತರ ಈ ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡ್ತೀರಾ ಸರ್? ಬೇವಿನ ಹಿಂಡಿ ಅಂತ ಬರುತ್ತೆ ಸರ್, ಈ ಬೇರುಳ ಅಂತ ಬರುತ್ತೆ. ಆ ಬೇರುಳ ಆಗಂತ ಸಂದರ್ಭದಲ್ಲಿ ಆ ಗಿಡದ ಎಲೆಗಳೆಲ್ಲ ಚುಕ್ಕೆ ರೋಗದನ್ನೆಲ್ಲ ನೋಡ್ತೀವಲ್ಲ, ನಮ್ಗೆ ಆರೋಗ್ಯವಾಗಿ ಇದೆಯೋ ಇಲ್ಲೋ. ಪ್ರತಿನಿತ್ಯ ಬೆಳಿಗ್ಗೆ ನಾನು ಶಾಲೆಗೆ ಹೋಗೋದು 9:30 ಪ್ರತಿನಿತ್ಯ 5:30 to 6 ನೀವು ಒಂದು ಫೋನ್ ಕರೆ ಮೂಲಕ ಆದ್ರೆ ನೋಡ್ಬೋದು, ನಾನು ಜಮೀನಲ್ಲೇ ಇರ್ತೀನಿ. ಪ್ರತಿಯೊಂದು ಗಿಡನು ನಾನು ಅದು ಅಬ್ಸರ್ವ್ ಮಾಡ್ತಾ ಇರ್ತೇನೆ, ಯಾವ ಗಿಡಕ್ಕೆ ಏನು ರೋಗ ಬಂದಿದೆ, ಸುಳಿ ರೋಗ ಬಂದಿರುತ್ತೆ, ಕೆಳಗಡೆ ಬೇರುಳ ಕಡಿಯುತ್ತಿರುತ್ತೋ ಇಲ್ಲೋ. ಸರ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು. ಬೇರುಳ ಕಡಿಯುತ್ತೆ ಅಂದ್ರೆ ಅದು ಎಲೆಗಳೆಲ್ಲ ಹಳದಿ ಕಲರ್ ಆಗುತ್ತೆ. ಈಗ ಮಗು ಆದ್ರೆ ನಮ್ಮ ಮನೋರೇ ಅಂತ ಹೇಳ್ತೀವಿ, ನನಗೆ ಹುಷಾರಿಲ್ಲ, ಹೊಟ್ಟೆ ನೋಗುತ್ತೆ, ಜ್ವರ ಬರುತ್ತೆ ಅಂತ ಹೇಳ್ತೀವಿ. ಆದ್ರೆ ಗಿಡ ಮರಗಳು ಆಗಲ್ಲ, ಅದು ತನ್ನ ಎಲೆಯಲ್ಲೇ ತೋರಿಸುತ್ತೆ, ಅದು ಅಲ್ಲೇ ಮಾತಾಡುತ್ತೆ. ಬಿಟ್ರೆ ಎಲೆ ಎಲ್ಲ ಒಂಥರ ಕಂದು ಇದು ಬರೋದು ಇದೆಲ್ಲ ಆಗುತ್ತೆ. ಆ ಒಂದು ಇದನ್ನ ತೊಡ್ಕೊಂಡು ನಾನು ನೋಡ್ಕೊಂಡು ಅದನ್ನ ಆರೋಗ್ಯವಾಗಿ ಕಾಪಾಡ್ಕೊಂಡು ಬರ್ತೀನಿ ಸರ್. ಈಗ ತೆಂಗಿದೆ ಅಂತಂದ್ರೆ ಒಂದು ಗಿಡದಿಂದ ಎಷ್ಟು ಕಾಯಿ ನಿರೀಕ್ಷೆ ಮಾಡಬಹುದು ನಿಮ್ ಜಮೀನಲ್ಲಿ? ಯಾವ ರೀತಿ ಇಳುವರಿ ಬರ್ತಾ ಇದೆ ಸರ್? 150-200 ಕಾಯಿಗಳವರೆಗೆ ನಿರೀಕ್ಷೆ ಮಾಡಬಹುದು ಸರ್. ಯಾಕಪ್ಪ ಅಂದ್ರೆ ನಮ್ಮ ತಂದೆ ಸಾಕಿರೋದ್ರಿಂದ ಒಳ್ಳೆ ತಳಿಗಳನ್ನ ತಂದಿಟ್ಟಿದ್ದಾರೆ. ಇಲ್ಲ ಚಿಕ್ಕ ಬೆಲ್ತ್ಕೆರೆ ಅಂತ ಬರುತ್ತೆ ಸರ್ ಉಳಿಯೋರ ಹತ್ರ, ಅಲ್ಲಿಂದ ತಂದಿಟ್ಟಿರೋ ಗಿಡಗಳು, ನಮ್ಮ ತಾತ ತಂದಿಟ್ಟಿರೋ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಸರ್. 6-7 ವರ್ಷಗಳ ನಂತರದಲ್ಲಿ ಅದು ತುಂಬಾನೇ ಚೆನ್ನಾಗಿ ನಮಗೆ ಇಳುವರಿ ಕೊಡ್ತಿದೆ. ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಅದ್ರ ಜೊತೆಗೆ ಅಡಿಕೆ ಬಾಳೆಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇನೆ ಸರ್. ಈಗ ತೆಂಗಂದ್ರೆ ನೀವು ಕಾಯಿ ಮಾರಾಟ ಮಾಡ್ತಿರೋ ಅಥವಾ ಎಳ್ನೀರ್ ಮಾರಾಟ ಮಾಡ್ತಿರೋ ಅಥವಾ ಏನು ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಿರೋ ಸರ್? ತೆಂಗು ಅಂತಂದ್ರೆ ಈ ಗುತ್ತಿಗೆ ಆಧಾರದ ಮೇಲೆ ಕೊಡ್ತೇವೆ ಸರ್. 1 ವರ್ಷಕ್ಕೆ ಇಷ್ಟಕ್ಕೆ ಅಂತ ಬರ್ತಾರೆ, ಆ ತರ ಕೊಡ್ತೀವಿ. ಆಮೇಲೆ ಅದರಲ್ಲಿ 1-4 ತಿಂಗಳು ಈಗ ನೀವು ಸ್ನೇಹಿತರಾಗಿ ಬರ್ತೀರಾ, ಅವ್ರಿಗೆ ಎಳ್ನೀರ್ ಕೊಡ್ಬೇಕಾಗುತ್ತೆ, ಅಕ್ಕಪಕ್ಕ ಸಂಬಂಧಿಕರು ಇರ್ತಾರೆ, ಅವ್ರಿಗೆಲ್ಲ ಕಾಯಿ ಕೊಡ್ಬೇಕಾಗಿರುತ್ತೆ 1 ಲಕ್ಷಕ್ಕೆ ಅಂತ ಹೇಳಿ ನಾವು ಮಾತಾಡ್ಕೊಂಡು ಕೊಡ್ತೀವಿ ಸರ್. ಈ ತೆಂಗೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ? ಆ ಖರ್ಚೆಲ್ಲ ತೆಗೆದು ನೀವು ಕಾಂಟ್ರಾಕ್ಟ್ ಕೇಣಿ ಅಂತ ಕೊಟ್ಟಾಗ ಎಷ್ಟು ಉಳಿತಾಯ ಆಗುತ್ತೆ ನಿಮಗೆ ಸರ್? ಅದು 0 cultivation ಅಂದ್ಕೊಂಡ್ಬಿಡಿ ಸರ್. ಯಾಕಪ್ಪ ಅಂದ್ರೆ ತೆಂಗು ಆ ಒಂದು ವೃಕ್ಷದಲ್ಲಿ ನಾವು ತುಂಬಾನೇ ಲಾಭದಾಯಕವಾಗಿ ಕಾಣ್ತಿದ್ದೇವೆ. ಯಾಕಪ್ಪ ಅಂದ್ರೆ ನೋಡ್ರಿ, ಅದು ಕೇಳೋದಿಷ್ಟೇ, ಒಂದ್ ಸ್ವಲ್ಪ ಗೊಬ್ಬರ ಕೊಡು. ಗೊಬ್ಬರ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನೀರು ಒಂದು ಚೆನ್ನಾಗಿ ಕೊಟ್ಬಿಟ್ರೆ ಅದ್ರ ಲಾಭದಾಯಕವಾಗಿ ಇರುತ್ತೆ, ಯಾವುದೇ ರೋಗ ಬರಲ್ಲ. ಕೆಲವರು ಹೇಳ್ತಿದ್ರು ನುಸಿ ರೋಗ ಬರುತ್ತೆ ಅದು ಇದು, ಅದು ಯಾವುದೇ ಕಾರಣಕ್ಕೆ ಒಳ್ಳೆ ವಾತಾವರಣದ ಮೇಲೆ ಹೋಗುತ್ತೆ ಸರ್. ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಖರ್ಚು ಅಂತ ಅಂದ್ರೆ ನಾವು ಅದಕ್ಕೆ ಕಲ್ಟಿವೇಟರ್ ಬೇಸಾಯ ಓಡಿಸ್ತೀವಿ, ಅದನ್ನೆಲ್ಲ ಕೆತ್ತಿಸೋದು ಅದನ್ನೆಲ್ಲ ಮಾಡೋದ್ರಿಂದ ಕಡಿಮೆ ಅಂತ ಅಂದ್ರೆ 1,000 ಬರುತ್ತೆ ಸರ್. ನಾವು 1,20,000-30,000 ಕೊಡ್ತೀವಿ, 40,000-50,000 ಮಣ್ಣು ಓಡಿಸ್ತೀವಿ ಸರ್. ಗೊಬ್ಬರಕ್ಕಿಂತ ಮಣ್ಣು ಚೆನ್ನಾಗಿ ಬೇರಿಗೆ ಬೀಳ್ಬೇಕು, ಹೊಸ ಮಣ್ಣಾಗಿರ್ಬೇಕು, ಚೆನ್ನಾಗಿ ನೀರು ಹಿಡಿಯಂತ ಮಣ್ಣಾಗಿರ್ಬೇಕು. ಕೆರೆ ಗೋಡ್ ಅಂತ ಕೇಳಿದ್ರೆ ಸರ್, ಕೆರೆ ಮಣ್ಣಿಂದು ಅದನ್ನು ಗೋಡ್ ಓಡಿಸ್ತೀವಿ, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಒಳ್ಳೆ ಲಾಭದಾಯಕವಾಗಿದೆ. ನಾ ಹೇಳೋದು 20:80 20% ಹಾಕಿದೆ ಅಂದ್ರೆ 80% ತಗೋಬಹುದು ಸರ್. ಕೃಷಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರ, ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬುಗಳು ಅಳವಡಿಸಬೇಕಪ್ಪ ರೈತರು ಅಂತಾರೆ. ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಮಾಡೋದು ಈ ತರ ಎಲ್ಲ ಏನಾದ್ರು ಉಪಕಸಬುಗಳು ಅಳವಡಿಸ್ಕೊಂಡಿದ್ರ ನೀವು ಸರ್? ಉಪಕಸಬುಗಳು ಅಳವಡಿಸ್ಕೋಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಉಪಾಧ್ಯಾಯನಾಗಿ ನಾನು ಕಾರ್ಯನಿರ್ವಹಿಸೋದ್ರಿಂದ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿಲ್ಲ ಸರ್. ಉಪಕಸಬುಗಳು ಅಳವಡಿಸ್ಕೊಳ್ಳಿಕ್ಕೆ ಸಮಯ ಸಿಗ್ತಾ ಇಲ್ಲ ಅಂತ ಇಲ್ಲ. ಆದ್ರೂ ನಮ್ಮ ತಂದೆ ತಾಯಿಗಳು ಹಿರಿಯ ತಲೆಗಳಾಗಿರೋದ್ರಿಂದ 4-5 ಮೇಕೆಗಳಿದಾವೆ, ಕುರಿಗಳಿದಾವೆ, ಮತ್ತೆ 2 ಎಮ್ಮೆ ಇದೆ. ಅದನ್ನ ಅವ್ರ ಗೊಬ್ಬರವನ್ನ ಎಲ್ಲ ಮಿಕ್ಸ್ಅಪ್ ಮಾಡ್ಕೊಂಡು ಪ್ರತಿ ಗಿಡಕ್ಕೂ ಹಾಕ್ತಾ ಹೋಗ್ತೀವಿ ಸರ್. ನೀವು ಶಿಕ್ಷಕರಾಗಿದ್ರ ಅಂತಂದ್ರೆ ಶಿಕ್ಷಕರ ವೃತ್ತಿ ಮಾಡ್ಕೊಂಡು ಈ ಕೃಷಿ ಕಡೆಗೆ ಸಮಯ ಕೊಡ್ಲಿಕ್ಕೆ ಸಮಯ ಸಿಗುತ್ತಾ ಸರ್? ಮನುಷ್ಯನಿಗೆ ಛಲ ಇರಬೇಕು ಸರ್, ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಇರಬೇಕು. ಯಾವುದು ಯಾರಿಗೂ ಏನು ದೊಡ್ಡದಲ್ಲ ಸರ್, ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ. ಈಗ ನಾನು ಬೆಳಿಗ್ಗೆ ನೋಡಿ, ನನಗೆ ಸೆಕೆಂಡ್ ಸಾಟರ್ಡೆ ರಜೆ ಕೊಡ್ತಾರೆ, ಮತ್ತೆ ಸಂಡೇ ರಜೆ ಇರುತ್ತೆ. ಅದ್ರ ಮಧ್ಯಂತರದಲ್ಲಿ ಈ ರಜೆಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತೀನಿ. ಸುಮ್ಮನೆ ಈಗ ರಜೆ ಕೊಟ್ಬಿಟ್ರಪ್ಪ, ರೆಸ್ಟ್ ಬೇಕು, ರೆಸ್ಟ್ ಬೇಕು ಅಂತ ಯಾವ ಮನುಷ್ಯ ಅಂದ್ಕೊಳ್ತಾನೋ ಅವ್ನು ರೆಸ್ಟಲ್ಲೇ ಇರ್ತಾನೆ. ಯಾವುದೇ ಕಾರಣಕ್ಕೆ ನಾನು ಎಷ್ಟು ಮಾಡಿದ್ರು ಇನ್ನೂ ಕಡಿಮೆ ಅಂತ ಹೋಗ್ಬೇಕು ಸರ್. ಈಗ ನಿಮಗೆ ಗೊತ್ತಿರೋಂಗೆ ಕಾಂಪಿಟೇಷನ್ ಯುಗ ಸರ್. ಪ್ರತಿಯೊಂದಕ್ಕೂ ನಾವು ಸಮಯ ಪ್ರಜ್ಞೆ ಅನ್ನೋ ಅದು ಇರುತ್ತೆ. ಅದು ಸಮಯ ಪ್ರಜ್ಞೆ ಯಾವ ಮನುಷ್ಯನಲ್ಲಿ ಇರುತ್ತೋ ಅವ್ನು ಮುಂದೆ ಬಂದೇ ಬರ್ತಾನೆ. ಅದು ಕೃಷಿಯಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೇಕು ಅಂತ ಹೇಳ್ತೇನೆ ಸರ್. ಮುಂದಿನ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರು ಸರ್? ಮುಂದಿನ ಬೆಳೆಗಳು ಅಂದ್ರೆ ನನಗೆ ಅಡಿಕೆ ಆಗಿರೋದ್ರಿಂದ ಅದರಲ್ಲೇ ಚೆನ್ನಾಗಿ ನಾನು ಇಂಪ್ರೂವ್ ಮಾಡಿಕೊಂಡು ಅದನ್ನೇ ಬೆಳೆ ಇದು ಮಾಡಿಕೊಂಡು ಮಾದರಿ ರೈತನಾಗಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಅದರಲ್ಲಿ ಅಲಸಂದೆ ಬೆಳೀತಿದ್ದೇನೆ, ನವಣೆ ಬೆಳೀತಿದ್ದೀನಿ, ಇವನ್ನೆಲ್ಲ ಪ್ರತಿಯೊಂದು ಮಾಡೋದ್ರಿಂದ ಈ ತೊಗಸೆಯನ್ನು ನೋಡಿ ಸರ್, ಶಡೆ ಸೊಪ್ಪು ಅಂತ ಕರೀತಾರೆ, ಅದು ತುಂಬಾ ಲಾಭದಾಯಕವಾಗಿರುತ್ತೆ. ಕುರಿ ಮೇಕೆ ಎಲ್ಲ ಕೊಟ್ಕೊಂಡವರಿಗೆ ನಮಗೆ ಈ ಕಡೆ ನೆರಳು ಬೇಕು ಅಂತ ಕೇಳ್ತಾರೆ. ಆ ನೆರಳಿಗೂ ಆಗುತ್ತೆ, ಈ ಕಡೆ ಅದರಲ್ಲಿ ಬಂದಂತಹ ಒಂದು ಹಣವನ್ನು ನಾನು ಅಡಿಕೆ ಗಿಡಕಗಳಿಗೆ ಹಾಕ್ತೀನಿ, ವರ್ಷ ವರ್ಷ ಮಣ್ಣೊಡಿಸ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಸರ್. ಮುಂದಿನ ದಿನಗಳಲ್ಲಿ ಶಿಕ್ಷಕ ವೃತ್ತಿ ಬಿಟ್ಟರೆ ಬಿಡ್ತೇನೆ, ಬಟ್ ಯಾವುದೇ ಕಾರಣಕ್ಕೆ ತನ್ನ ತಾಯಿ ಮಡಿಲು ಮಣ್ಣನ್ನು ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಸರ್. ನೀವು ಶಿಕ್ಷಕ ವೃತ್ತಿ ಮಾಡ್ಕೊಂಡು ಈ ಕೃಷಿ ಮಾಡ್ಕೊಂಡು ಇಷ್ಟೊಂದು ಆಸಕ್ತಿ ವಹಿಸ್ತೀರಾ ಕೃಷಿಗೆ, ಈಗ ನೀವುಕರೆಲ್ಲ ಏನು ಕೃಷಿನ ಅಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾ ಇರ್ತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಸರ್. ಈಗ ಏನಾಗಿದೆ ಅಂತಂದ್ರೆ ನನಗೆ ಅಲ್ಲಿ ಬೇಕು, ಈಗ ಆದಷ್ಟು ಬೇಗ ನಾನು ಸಾವುಕಾರ ಆಗಬೇಕು, ಬೇಗ ಬಂಗ್ಲೆ ತಗೋಬೇಕು, ಕಾರ್ ತಗೊಳ್ಬೇಕು, ಅದೆಲ್ಲ ಕೃತಕವಾಗಿರುತ್ತೆ ಸರ್. ನಾನು ಮುಂದೆ ಹಾಗೋಗಳ ಬಗ್ಗೆ ಯೋಚನೆ ಮಾಡಿದಾಗ ಇದು ಬೇಕಾಗುತ್ತೆ, ಬಿಟ್ಟರೆ ಈಗೊಂದು ಕಾರ್ ಬಂತು ನಾಳೆ ಹೋಯ್ತು, ಆದರೆ ತನ್ನ ತಾಯಿ ಯಾವತ್ತೂ ಮಗನ ಕಡೆ ಕೈ ಬಿಡೋಲ್ಲ. ಹಾಗೆ ನನ್ನ ಜಮೀನು ಅಷ್ಟೇ, ನನಗೇನಾದರೂ ಬೇಜಾರಾಯ್ತಾ, ಕೆಲಸ ಮಾಡೋದು ಬೇಡವಾ ಬೇಡ, ಆದರೆ ಕಂಪ್ನಿ ಹಂಗಲ್ಲ, ಎಲ್ಲಿದೆಯಾ, ಏನು ಮಾಡ್ತಿದೆಯಾ, ಈ ಕಂಪ್ನಿ ವರ್ಕ್ ಆಗಿಲ್ಲ, ಟಾರ್ಚರ್ ಸರ್. ಆದರೆ ನನಗೆ ಆ ಕೆಲಸ ಬೇಡ, ನನಗೆ ಬೇಕಾಗಿರೋದಿದೆ, ಇದರಲ್ಲೇ ನಾನು ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಒಂದು ಛಲದಿಂದ ಮಾಡ್ತಿದ್ದೇನೆ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ದೀನಿ? ತುಂಬನೇ ಸರ್, ತುಂಬನೇ ನೆಮ್ಮದಿ ಇದೆ. ನನ್ನ ತಂದೆ ತಾಯಿಗಳಾಗಿರ್ಬೋದು, ನನ್ನ ತಮ್ಮ ಇದ್ದಾನೆ, ಅವನು ಒಬ್ಬ ಪದವೀಧರ ಶಿಕ್ಷಕನಾಗಿದ್ದೇನೆ, ಪ್ರತಿಯೊಂದರೂ ನಾವು ಇದರಲ್ಲೇ ತುಂಬ ಚೆನ್ನಾಗೇ ಇದು ಮಾಡ್ತಿದ್ದೀವಿ ಸರ್. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಕೃಷಿ ಬದುಕನ್ನೆಲ್ಲ ನೋಡ್ಕೊಳ್ತಾರ, ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ ಸರ್? ನನ್ನ ಬೆಳಿಗ್ಗೆ ನನ್ನ ಒಂದು ವೃತ್ತಿಯಲ್ಲಿ ಬೆಳಿಗ್ಗೆ ನಾನು 6 ಗಂಟೆಗೆ ಜಮೀನು ಹೋದ್ರೆ 7:30 ನೋಡ್ಕೊಳ್ತೀನಿ, ಅಲ್ಲಿ ಏನ್ ಮಾಡ್ಬೇಕು, ಎಮ್ಮೆ ಹುಲ್ ಕೊಯ್ದಾಕ್ತೀನಿ, ಹಸುಗಳಿದಾವೆ ಹಸುಗಳಿಗೆ ಹುಲ್ ಕೊಯ್ದಾಕ್ತೀನಿ, ಮೇಕೆಗೆ ಶಡೆ ಸೊಪ್ಪಿದೆ ಅದನ್ನ ಸ್ವಲ್ಪ ತಂದು ಹಾಕ್ತೀನಿ, ಅದನ್ನ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ನನ್ನ ಕೆಲ್ಸಕ್ಕೆ ನಾನು ಬಂದಿದ್ದೀನಿ ಅಂದ್ರೆ ಮನೇಲಿ ಅಪ್ಪ ಇದಾರೆ, ಅಮ್ಮ ಇದಾರೆ, ನಮ್ಮ ಮನೆಯವರಿದ್ದಾರೆ, ಇವರೆಲ್ಲಾನು ಅದ್ರ ಬಗ್ಗೆನೇ ತುಂಬಾ ಕಾಳಜಿ ವಹಿಸೋದ್ರಿಂದ ನನಗಿಂತ ತುಂಬಾ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ ಸರ್. ಬಹಳ ಸಂತೋಷ ದೇವರಾಜ್ ಅವರ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳು ಈ ಕುರಿತು ಹಿರಿಯೂರು ತಾಲೂಕು ಲಕ್ಕವನಹಳ್ಳಿಯ ಕೃಷಿಕ ಎನ್ ದೇವರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ರೈತರಿಗೆ ಸಲಹೆ. ಸಮಗ್ರ ಕೃಷಿ ಪದ್ಧತಿ ಒಂದು ಲಾಭದಾಯಕ ಕೃಷಿ ಪದ್ಧತಿಯಾಗಿದ್ದು ವಿಶೇಷವಾಗಿ ಮಳೆಯಾಶ್ರಿತ ಕೃಷಿ ಮಾಡುವ ರೈತರಿಗೆ ಇದು ತುಂಬಾ ವರದಾನವಾಗಿದೆ. ಈ ಪದ್ಧತಿನಲ್ಲಿ ಎಲ್ಲಾ ಸಂಪನ್ಮೂಲಗಳು, ಸಸ್ಯ, ಪ್ರಾಣಿ, ಉಪಕರಣಗಳು, ಶಕ್ತಿ ಮತ್ತು ಬಂಡವಾಳ, ಇದರ ಜೊತೆಗೆ ಇತರ ಪರಿಕರಗಳನ್ನು ಸಹ ಒಂದಕ್ಕೊಂದು ಪೂರಕವಾಗಿ ನಿರ್ವಹಣೆ ಮಾಡಿ ಕೃಷಿಯನ್ನ ಅಳವಡಿಸಿಕೊಂಡು ಹೆಚ್ಚು ಲಾಭ ತರಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಬೆಳೆಗಳನ್ನ ಬೆಳೆದು ಹೆಚ್ಚು ಲಾಭವನ್ನು ಪಡಲಿಕ್ಕೆ ಇದು ತುಂಬಾ ಉತ್ತಮವಾದಂತಹ ಸಾಧನ ಆಗಿದೆ. ಇದರಲ್ಲಿ ಅಂದರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಹಲವಾರು ಚಟುವಟಿಕೆಗಳನ್ನು ರೈತರು ಮಾಡಬಹುದು. ಮುಖ್ಯವಾಗಿ ಪಶುಸಂಗೋಪನೆ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ ಕೃಷಿ, ಅರಣ್ಯ ಕೃಷಿ, ಪುಷ್ಪ ಕೃಷಿ, ಅದರ ಜೊತೆಗೆ ಹಲವಾರು ಉಪಕೃಷಿಗಳಾದಂಥ ಜೇನು ಕೃಷಿ, ಅಣಬೆ ಕೃಷಿ ಮತ್ತು ಪೌಷ್ಟಿಕ ತೋಟಗಳನ್ನು ಸಹ ಬೆಳೆಕೊಳ್ಳೋದಕ್ಕೆ ಇದು ಪೂರಕವಾದಂಥ ಪದ್ಧತಿಯಾಗಿದೆ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಮುಖ್ಯವಾದಂಥ ಅಂಶಗಳು ಏನು ಅಂತ ಹೇಳಿದ್ರೆ, ಈ ಪದ್ಧತಿ ತುಂಬಾ ಸರಳವಾಗಿದ್ದು ಎಲ್ಲ ರೈತರು ಅಳವಡಿಸೋದಕ್ಕೆ ಸೂಕ್ತವಾಗಿದೆ ಮತ್ತು ರೈತರ ಭಾಗವಹಿಸುವಿಕೆಯಿಂದ ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಸಂಪನ್ಮೂಲಗಳನ್ನ ಉತ್ತಮ ಮಟ್ಟದಲ್ಲಿ ಬಳಸ್ಕೊಳ್ಳೋದಿಕ್ಕೆ ಇದು ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಕುಟುಂಬಕ್ಕೆ ಅವಶ್ಯಕತೆ ಆಗಿರುವಷ್ಟು ಉತ್ಪನ್ನಗಳನ್ನ ಅಥವಾ ಬೆಳೆಗಳು, ಇವುಗಳನ್ನು ನಾವು ಬೆಳ್ಕೊಳ್ಳೋದಿಕ್ಕೆ ವರ್ಷವಿಡೀ ಆದಾಯನೂ ತರುತ್ತೆ ಮತ್ತು ಮನೆಯ ಮಟ್ಟಕ್ಕೆ ಅಂದ್ರೆ ಗೃಹ ಮಟ್ಟದ ಬಳಕೆಗೆ ಎಲ್ಲಾ ಉತ್ಪನ್ನಗಳನ್ನು ಒಂದೇ ಕಡೆ ಅಂದ್ರೆ ಕಡಿಮೆ ಪ್ರದೇಶದಲ್ಲಿ ಬೆಳ್ಕೊಳ್ಳೋದಿಕ್ಕೆ ತುಂಬಾ ಸೂಕ್ತವಾದಂತಹ ಒಂದು ಪದ್ಧತಿ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಿನ ಬಂಡವಾಳ ಇಲ್ಲದೆ ಆದಾಯವನ್ನು ಸಹ ಹೆಚ್ಚಿಸಿಕೊಳ್ಳೋದಿಕ್ಕೆ ಈ ಸಮಗ್ರ ಕೃಷಿ ಪದ್ಧತಿ ಪೂರಕವಾಗಿದೆ. ಇದರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯ ವಿವಿಧ ಪದ್ಧತಿಗಳು ಏನು ಅಂತ ಹೇಳಿದ್ರೆ, ಇದರಲ್ಲಿ ಮುಖ್ಯವಾಗಿ 4 ಪದ್ಧತಿಗಳನ್ನ ನಾವು ವಿಂಗಡಣೆ ಮಾಡಿದ್ದೇವೆ. ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೇವೆ. ಇಲ್ಲಿ ಈ ಪದ್ಧತಿನಲ್ಲಿ ಬೆಳೆ ಉತ್ಪಾದನೆ ಮುಖ್ಯ ಗುರಿಯಾಗಿದ್ದು ಇತರ ಕೃಷಿ ಚಟುವಟಿಕೆಗಳು ಪೂರಕವಾಗಿ ಇಲ್ಲಿ ಕೆಲಸ ಮಾಡ್ತವೆ. ಎರಡನೇದಾಗಿ ಪಶು ಆಧಾರಿತ ಕೃಷಿ, ಇದರಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ನಾವು ಹಾಲು ನೀಡುವಂತಹ ಹಸು ಅಥವಾ ಎಮ್ಮೆಯನ್ನ ನಾವು ಸಾಕ್ತೇವೆ. ಮೂರನೇದಾಗಿ ಅರಣ್ಯ ಆಧಾರಿತ ಕೃಷಿ ಪದ್ಧತಿ ಅಂತ ಹೇಳ್ತೇವೆ. ಇದೆರಡರ ಜೊತೆಗೆ ನಾವು ಅಗ್ರೋಫಾರೆಸ್ಟ್ರಿ ಅಂತ ನಾವು ಏನ್ ಕರಿತೇವೆ, ಸ್ವಲ್ಪ ಮಟ್ಟಿಗೆ ಅರಣ್ಯ ಮರಗಳನ್ನು ಸಹ ನಾವು ಬೆಳ್ಕೊಂಡು ಇದರಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬಹುದು. ಕೊನೆಯದಾಗಿ ತೋಟಗಾರಿಕೆ ಆಧಾರಿತ

ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಕೃಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಇದೀಗ ಕೇಳಿ ಜನಪದ ಗೀತೆಯನ್ನ. ಮತ್ತೆ ಆಳುವ ದೊರೆ ಗಂಜಿ ಮಗಳೇ ಅತ್ತೆ ಮನೆಯಾಗೇ